ಅಪ್ಪಾಜಿ ಬನ್ನೆನಮ್ಮ ಸಾವಿತ್ರಿ ಬನ್ನೆನಲ್ಲ, ತಮ್ಮ ಪವಿತ್ರವಾದಂತಹ ಪಾದಗಳನ್ನು ಈ ನಿಮ್ಮ ಪುತ್ರಿಗೆ ಅನುಗ್ರಹಿಸಿ ಈ ಪೂಜೆ ಸ್ವೀಕಾರಗಳು ಎಂದು ತಮ್ಮ ಪಾದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೀನಿ ಅಪ್ಪ. ಸಾವಿತ್ರಿ, ನಿನ್ನ ಇಷ್ಟಾನುಸಾರವಾಗಿ ಪೂಜೆ ನೆರವೇರಲಮ್ಮ. ತಂದೆ ಪಾದ ಪೂಜೆಯ, ತಂದೆ ಪಾದ ಪೂಜೆಯ, ನೋಡಮ್ಮ. ಚಂದ್ರನಿಂದ ಕಸ್ತೂರಿ, ಸಂಪಿಗೆ, ನಾಗಸಂಪಿಗೆ, ಇದಲ್ಲದೆ ನಾನಾ ತರಹ ಅಂತ ಪುಷ್ಪಾದಿಗಳನ್ನು ಈ ನನ್ನ ಪಿತನ ಪಾದ ಮೇಲೆ ಧರಿಸುತ್ತೀನಮ್ಮ. ನೋಡಮ್ಮ, ಈ ಪಾದಗಳು ಎಂತಹದ್ದುವೆಂದರೆ ಮೂರು ಅಂಗಗಳ ತುಂಬಿ ಹೊರತಿಲ್ಲವಂತಹದ್ದು. ನೋಡಮ್ಮ, ರಾಜ ಪ್ರತ್ಯಕ್ಷ ದೇವತ ನಮ್ಮ ಸ್ತುತಿವಾಣಿಯಂತೆ ಈ ದೇವನ ಪಾದಗಳು ಸಾಧು ಸಜ್ಜನರ ಹೃದಯ ನಡೆಯಲು ಲಸಿ ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂತಹ ಈ ತಪಸ್ಸು ರೂಪಿಯ ಅಂತ ನನ್ನ ಪಿತನ ಪಾದಕ್ಕೆ ನಾನು ನಮಸ್ಕರಿಸುತ್ತೇನಮ್ಮ. ನಮಸ್ಕಾರ ಮಾಡ್ತೀವಿ ಮಂತ್ರಿ. ನನ್ನ ಮಗಳಾದ ಸಾವಿತ್ರಿಯನ್ನು ನೋಡಿದ್ರಿ? ಹೌದು ಪ್ರಭುಗಳೇ. ಎಷ್ಟು ಭಕ್ತಿಯುಳ್ಳವಳಾಗಿದ್ದಾಳೆ. ಭಕ್ತಿಯುಳ್ಳವಳು ಈಕೆ ಮುಖ ಕಮಲ ಎಷ್ಟು ಮನೋಹರವಾಗಿ ತೋರುತ್ತದೆ ನೋಡು. ಹೌದು ಮಹಾಪ್ರಭುಗಳೇ. ಮಂತ್ರಿಗಳೇ, ಇದು ಅಲ್ಲದೆ ನನ್ನ ಒಳಗೊಳಗೆ ಇನ್ನೊಂದು ತರಹದ ಚಿಂತೆಯು ಕರೆಯಲಿಕ್ಕೆ ಹತ್ತಿರುವುದು. ಏನು ಮಹಾರಾಜರೇ, ತಮ್ಮ ಮನೆಯೊಳಗೆ ಮತ್ತಾವತಾರದ ಚಿಂತೆಯು ಕಳ್ಳಿಕ್ಕೆ ಹತ್ತಿರುವುದು? ಕೇಳಿ ಮಂತ್ರಿಗಳೇ. ಬದಲ ಚಿಂತಿ ಕಳೆನೋ ಮಂತ್ರಿ, ಬದಲ ಚಿಂತಿ ಕಳೆನೋ ಮಂತ್ರಿ, ನನ್ನ ಮಗಳಾದ ಸಾವಿತ್ರ ದೇವಿ, ಸಾವಿತ್ರ ದೇವಿ ಬಹಳ ವಯಸ್ಸು ಮುಗಿದ ಯೌವನ ಬಾದಿಗೆ ಬಂದಿರುವಳು. ಹೌದು ಮಹಾರಾಜ. ಅವಳಿಗೆ ತನ್ನ ತಕ್ಕ ಪುರುಷನು ಎಂದು ಯೌವನ ಏನು? ಯಾಕೆಂದರೆ ರೂಪದಲ್ಲಿ ನೋಡಿದರೆ ಮಹಾದೇವಿಯು, ಲಕ್ಷ್ಮಿಯೋ ಸರಸ್ವತಿಯೋ, ಗುಣದಲ್ಲಿ ತುಂಗಿಯಂತೆ, ವಿದ್ಯೆಯಲ್ಲಿ ನಾರಾಯಣಿಯಂತೆ, ಇಂಥ ಗುಣ ಸಂಪನ್ನಳಾದ ನನ್ನ ಮಗಳಾದ ಸಾವಿತ್ರಿಗೆ ತನ್ನ ತಕ್ಕ ಪುರುಷನು ಎಂದು ದೊರೆಯುವನು ಏನು? ಇದೇ ನನ್ನ ವರದ ಚಿಂತೆ ಮಂತ್ರಿಗಳೇ. ಮಹಾರಾಜರೇ, ಇದು ರಾಜ್ಯದ ವಿಷಯವಾಗಿದ್ದರೆ ಮಂತ್ರಿಗಳು ಸೈನಾಧೀಶರು ಸಹಿಸಿಕೊಳ್ಳತಕ್ಕದ್ದು ಮಹಾರಾಜ. ಇದು ತಮ್ಮ ಅರಮನೆ ವಿಚಾರ ಅಂದ ಮೇಲೆ ಇದನ್ನು ಸ್ವತಃ ತಾವೇ ಪರಿಗ್ರಹಿಸಬೇಕು ಮಹಾರಾಜ್. ಹೌದು ಮಂತ್ರಿಗಳೇ, ನಾನಾದ್ರೂ ಅಷ್ಟೇ ಮಾಡುತ್ತೇನೆ. ಸಾವಿತ್ರಿ ಅಪ್ಪಾಜಿ, ಬಾರಮ್ಮ ಹೇಳಪ್ಪ. ಸಾವಿತ್ರಿ ಅಪ್ಪ, ನೀನು ಯಾವ ಬಾಧೆಗೆ ಬಂದ್ರಿ ಅಮ್ಮ? ಹೀಗೇಕೆ ಮಾತನಾಡುತ್ತಿರುವಿರಿ ಅಪ್ಪ? ಅಮ್ಮ ಸಾವಿತ್ರಿ ಅಪ್ಪ, ನೀನು ಯಾವ ಬಾಧೆಗೆ ಬಂದ್ರಿ? ಆದ್ರೆ ಅಪ್ಪ, ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡಿ, ಶೋಧ ಮಾಡಿ ವಿಹೋವನ್ನು ಮಾಡುವುದು ನನ್ನ ಕರ್ತವ್ಯ. ಆದ್ರೆ ಅಪ್ಪ, ಆದರೆ ಸಾವಿತ್ರಿ ಹೇಳಪ್ಪ, ನನಗೆ ಹೋರಾಡಿಕೆ ಬಿಡುವಿಲ್ಲ. ಬಿಡುವಿಲ್ಲ, ನಮ್ಮ ರಾಜ್ಯದಲ್ಲಿ ಅನಂತ ಕಾರ್ಯಗಳು ಹಾಗೆ ನಿಂತುಕೊಂಡು ಹೋಗಿವೆ. ಹೀಗೇನಪ್ಪ? ಆದ ಕಾರಣ ಸಾವಿತ್ರಿ ಅಪ್ಪ, ನಿನ್ನ ತಕ್ಕ ಪುರುಷನನ್ನು ಸ್ವತಃ ನೀನೇ ಶೋಧ ಮಾಡಿಕೊಂಡು ಬರಬೇಕಮ್ಮ. ಇದೇನಪ್ಪ, ಈ ನಮ್ಮ ಮಂದಿರದಲ್ಲಿ ಎಷ್ಟೋ ಮಂತ್ರಿ ಮಹೋದಯರು ಮತ್ತು ರಾಜ ಪುರೋಹಿತರು ಇರುವಾಗ ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಲಿಕ್ಕೆ ನಾನೇ ಹೋದರೆ ಜನ ಏನಿದ್ದಾರಪ್ಪ? ಸಾವಿತ್ರಿ, ಜನರು ಏನೋಲ್ಲಮ್ಮ. ಬೇಡಪ್ಪ, ಯಾರನ್ನಾದ್ರೂ ಕಳಿಸಿಕೊಡಿ ಅಪ್ಪಾಜಿ. ಮಗು ಸಾವಿತ್ರಿ ಅಪ್ಪ, ನೀನು ಒಬ್ಬರೇ ಹೋಗಬೇಡಮ್ಮ. ಅಪ್ಪ, ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನರು ನಿನಗೆ ಗೆಳತಿರಪ್ಪ, ಇದೊಳ್ಳೆ ದಾಸಿರಿರುವರು. ಹೌದಪ್ಪ, ಅವರಲ್ಲಿ ಯಾರು ನಿನ್ನ ತಕ್ಕ ಗೆಳೆತಿಲ್ವೋ ಅವರನ್ನು ಕರೆದುಕೊಂಡು ಹೋಗಿ ಈ ನಮ್ಮ ಕಳಿಂಗ ದೇಶವನ್ನು ಸಂಚರಿಸುತ್ತಾ ನಿನ್ನ ತಕ್ಕ ಪುರುಷನನ್ನು ಶೋಧ ಮಾಡುತ್ತಾ ಅದರಲ್ಲಿ ಯಾರು ನಿನಗೆ ತಕ್ಕ ಪುರುಷನ ಇರುವನು ಅವನ ಚಿತ್ರಪಟವನ್ನು ತೆಗೆದುಕೊಂಡು ಸಾಯಂಕಾಲದೊಳಗಾಗಿ ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಬರಬೇಕು. ಹೋಗಿ ಬರಲೇಬೇಕೇನಪ್ಪ? ಹೋಗಮ್ಮ ಸಾವಿತ್ರಿ, ಹೋಗಿ ಬರಲೇಬೇಕಮ್ಮ. ಆಗ್ಲಿ ಅಪ್ಪ, ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರಿಯಾದ್ರೆ ನನ್ನ ಕರ್ತವ್ಯ. ನಾನು ಹೋಗಿ ಬರ್ತೇನೆ, ಆಶೀರ್ವಾದ ಮಾಡಿಯಪ್ಪ. ಸಾವಿತ್ರಿ, ಕುಂಕುಮ ಸೌಭಾಗ್ಯ. ಆಗ್ಲಿ, ಹೋಗಿ ಹೋಗುವ ಸಾವಿತ್ರಿ, ಹೋಗಿ ಬರ್ತೀನಿಯಪ್ಪ. ಆಗಿಲ್ಲಮ್ಮ. ಅಮ್ಮ ಸಖಿ ಕಮಲಗಂಧಿ, ಹೌದಮ್ಮ. ಅಪ್ಪಾಜಿಯವರು ನನ್ನ ತಕ್ಕ ಪುರುಷನನ್ನು ಶೋಧ ಮಾಡಿಕೊಂಡು ಬಾ ಎಂದು ನನಗೆ ಆಜ್ಞಾಪಿಸಿದ್ದಾರಮ್ಮ. ನಾವು ಹೊರಗಡೆ ಹೋಗ್ಬೇಕಾದ್ರೆ ಯಾವ ಬದಿಯಿಂದ ಹೋಗ್ಬೇಕಮ್ಮ? ಅಲ್ಲಮ್ಮ, ಹಿರಿಯರು ಸಂಪ್ರದಾಯ ಅಂತ ಮಾಡಿದ್ರಮ್ಮ. ಅದಕ್ಕಾಗಿ ನನ್ನ ಕೇಳಿದೆ ನೋಡ್ರಿವಾಮ್ಮ. ಯಾವ್ದು ಒಂದು ಶಿವ ಕಾರ್ಯಕ್ಕೆ ಹೋಗ್ಬೇಕಾರೆ ಹೋಗ್ಬೇಕಾದ್ರಿ ಬಲಭಾಗದಿಂದ ಅಮ್ಮ. ಎಷ್ಟು ಜಾನ ಹೋಗಣಮ್ಮ? ನಾವು ಹೋಗೋಣ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ. ಅವ್ವಯ್ಯ ಸಖಿಯ ನಿನ್ನ ಬಾರೆ, ಅವ್ವಯ್ಯ ಸಖಿಯ ನಿನ್ನ ಬಾರೆ, ಎನ್ನ ಪ್ರೇಮದ ಗೆಳತಿ ಬಾರೆ. ತಕ್ಕ ಪುರುಷನು ಸಿಗುವನಲ್ಲೇ ನಿನ್ನ ಭೋಗಯಿತ ಸಾಗರೆ, ಹುಟ್ಟೇನು ಯತ್ನ ಮಾಡಲೇ ಮುಂದಕ್ಕೋಗೆ ನೋಡೋಣ ಬಾರದೆ. ಎನ್ನ ಪ್ರೇಮದ ಗೆಳತಿ ಬಾರೆ ನೀನು ಬಾರೆ, ಅವ್ವಯ್ಯ ಸಖಿಯ ನಿನ್ನ ಬಾರೆ, ಅವ್ವಯ್ಯ ಸಖಿಯ ನಿನ್ನ ಬಾರೆ, ಜನ ಪ್ರೇಮದ ಜಲನೆ ಬಾರೆ ನಿನ್ನ ಬಾರೆ. ಅಮ್ಮ, ನಾನಂತೂ ಸಹಿಸಲಮ್ಮ, ಈ ಕಾಲಕ್ಕೆ ತಮ್ಮ ಎನ್ನಂತರಂಗದ ವೇದನೆಯ ನಾನಂತು ಸಹಿಸಲಮ್ಮ. ಅಮ್ಮ ಭೂಮಿಯ ಮೇಲೆ ಚೆನ್ನಾಗಿ ಹುಟ್ಟಬಾರದಿತ್ತಮ್ಮ. ಅಮ್ಮ, ಚೆನ್ನಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದ್ದರೆ ಎಷ್ಟೋ ಸಾಧು ಸತ್ಪುರುಷರ ಪಾದ ಧೂಳಿ ಪಡೆದು ಧನ್ಯಳಾಗುತ್ತಿದ್ದೆ ನಮ್ಮ, ಧನ್ಯಳಾಗುತ್ತಿದ್ದೆ ನಮ್ಮ. ನಾನಂತೂ ಸಹಿಸಲಮ್ಮ, ನಾನಂತೂ ಸಹಿಸಲಮ್ಮ. ಈ ರೀತಿ ಚಕ್ರ ನನಗೆ ಬಂದಿಲ್ಲಮ್ಮ. ಇವತ್ತು ಯಾಕೆ ಬಂತಮ್ಮ ನನಗೆ? ಅಲ್ಲಮ್ಮ, ನಿನಗೆ ಚಕ್ರ ಬರೀತಮ್ಮ. ನಿಮ್ಮಂಗ್ ವಯಸ್ಸಿದ್ದಾಗ ನನಗೂ ನಾಲ್ಕು ಚಕ್ರ ಬರ್ತದ್ಯವ. ಆಗ ನೀ ಏನ್ ಮಾಡ್ತಾ ಇದ್ದೀಯಮ್ಮ? ಚಕ್ರ ಬರ್ತಾವ್ ಒಂದ್ ದೊಡ್ಡ ಮೂಡಿ ಹಿಡ್ಕೊಂಡು ತಪ್ಪ. ಬಿಡಮ್ಮ. ಅಮ್ಮ ಚಕ್ರ ಎಲ್ಲಿಯವರೆಗೆ ಬರ್ತಾವ? ಆಮೇಲೆ ಲಗ್ನ ಆಗ್ತದೇವ? ಚಕ್ರ ಸೀಟ್ರಿ ಏನ್ ಬಿಡಮ್ಮ, ನೀನು ಚೇಷ್ಟ ಮಾಡದೆ ಮಾಡವಾ. ಅಲ್ಲಮ್ಮ ಅಲ್ಲಿ ನೋಡಿಲ್ಲಮ್ಮ ನಾವು. ಹೌದಲ್ವ, ನಾನು ಆಗಿಂದ ನೋಡಿ. ಆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಮ್ಮ. ಈಗಂತೂ ಪೂಜೆ ವೇಳೆ ಆಗಿದೆ. ನಾವು ಆ ಪೂಜೆ ನಮ್ಮ ಮುಗಿಸಿಕೊಂಡ ಮುಂದೆ ಹೋಗೋಣಮ್ಮ. ಹಾಗೆ ಮಾಡಿ. ಅಲ್ಲಿ ನಾನು ಹೂವನ್ನು ತೆಗೆದುಕೊಳ್ಳುತ್ತೇನಮ್ಮ. ಹೂವನ್ನು ಹರ್ಕೊಂಡು ಬರೋಣ. ಪತ್ರಿವನ ಸಮೀಪಿದೆಯಮ್ಮ. ಹೌದು, ಬೇಗನೆ ಹೋಗಿ ಪತ್ರಿಯನ್ನು ತೆಗೆದುಕೊಂಡು ಬರಮ್ಮ. ಹರ್ಕೊಂಡು ಬರ್ತೀನಿ. ಹೋಗುನು ದೇವಸ್ಥಾನದ ಬದಿಯಲ್ಲಿ ಯಾರೋ ಪುಣ್ಯ ಪುರುಷರು ಕೈಯಲ್ಲಿ ಹೂವಿನ ಮುಟ್ಟಿ ಹಿಡ್ಕೊಂಡು ಎತ್ತಕಡೆ ಬರ್ತಾ ಇದ್ರಮ್ಮ. ಅವರನ್ನು ನೋಡಬೇಕಾದ್ರೆ ರಾಜಪುರುಷನಂತೆ ಕಾಣ್ತಾರಮ್ಮ. ಅವರು ಬಂದ ಮೇಲೆ ಅವ್ರು ಯಾರು ನೀವು ಚಾ ಮಾಡ್ಕೊಂಡು ಬರ್ಬೇಕಮ್ಮ. ಬಾರಮ್ಮ, ಹೋಗಿ ಬರ್ತೀವಿ. ಹೋಗಿ ಬರಬೇಕ. ನಾನು ಹೂವಿನ ವನಕ್ಕೆ ಹೋಗುತ್ತೇನೆ. ಸ್ವಾಮಿ, ತಾವ್ಯಾರು ಮತ್ತು ತಮ್ಮ ಹೆಸರೇನು? ತಾವು ವಾಸ ಮಾಡುವ ಸ್ಥಳ ಕೇಳ್ತೇನೆ. ಎಲೆ ಸ್ತ್ರೀಯೇ, ನಮ್ಮ ಹೆಸರು ಯಾತಕ್ಕೆ ಬೇಕು? ಇದು ಎಲ್ಲದ ನಮ್ಮ ಪೂರ್ವವೃತ್ತ ಅಂತ ತಿಳಿದು ನೀನೇನು ಮಾಡುವಿ? ಅಲ್ರಿಯಪ್ಪ, ತಮ್ಮ ಹೆಸರು ಬೇಕಾದಲ್ಲಿ ಕೇಳಲಿಕ್ಕೆ ಬಂದ್ರೆ. ಹೀಗೋ? ಹೌದ್ರಿ, ನನ್ನ ಹೆಸರು ಸತ್ಯವಾನ ಕುಮಾರ. ನಿಮ್ಮ ಹೆಸರು ಸತ್ಯವಾನ ಕುಮಾರ? ಬಹಳ ಸಂತೋಷ ಆಯ್ತು ರೀಪಾಯಪ್ಪ. ಅಲ್ವೇಪ ತಾವು ತಮ್ಮ ತಂದೆಯವರ ಹೆಸರೇನ್ರಿ? ನಮ್ಮ ತಂದೆಯವರ ಹೆಸರು ದುಮ್ಮಸೇಹಿನ ಮಹಾರಾಜ. ನಿಮ್ಮ ತಾಯಿಯವರ ಹೆಸರ್ರಿ? ಶಾಂತಮತಿಯಾದ ರಮಾದೇವಿಯವರು. ಅಲ್ರಿಯಪ್ಪ ನಿಮ್ಮ ತಂದೆ ತಾಯಿಗಳು ಹೇಗಿದಾರಪ್ಪ? ಅಪ್ಪ ನಮ್ಮ ತಂದೆ ದುಮ್ಮಸೇನ ಮಹಾರಾಜರು ವಯರದ್ದರ ನೇತ್ರ ಹಿರಣ್ಯರಾಗಿರುತ್ತಾರೆ. ಅವ್ರಿ ಮತ್ತೆ ಕೊಡ್ರಿಯಪ್ಪ. ಅಲ್ರಿಯಪ್ಪ ನೀವು ತಾವಿರುವ ಆಸನ ವಾಸಸ್ಥಳ ಯಾವ್ದ್ರಪ್ಪ ಅಂತ ಕೇಳ್ತಾರೆ. ಈ ಘೋರಾರಣ್ಯದ ಮಧ್ಯದಲ್ಲಿ ಅಲ್ಲೊಂದು ಆಶ್ರಮ ಕಾಣುತ್ತಿದೆಯಲ್ಲ, ಕಾಣ್ತದ್ರಿ? ಹಾ, ಆಶ್ರಮದಲ್ಲಿ ನಾನು ನನ್ನ ತಂದೆ ತಾಯಿಗಳ ಒಳಗೂಡಿ ವಾಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ತಂದೆ ತಾಯಿ ಕೂಡಿ ವಾಸ ಮಾಡ್ಕೋತಲ್ಲೇದ್ರಿಪ್ಪ? ಹೌದು. ಮತ್ತು ನಿಮ್ಮ ತಂದೆಯವರ ನಿಮ್ಮ ತಂದೆ ತಾಯಿಗಳು ಹೇಗಿದ್ದಾರಪ್ಪ? ಅಪ್ಪ ನಮ್ಮ ತಂದೆ ತಾಯಿಗಳು ಬಹಳ ನುಪ್ಪಿನವರು ಇರುತ್ತಾರೆ. ಅವ್ರ ಸೇವೆ ಯಾರು ಮಾಡ್ತಾರೆ? ಅಪ್ಪ ತಂದೆ ತಾಯಿಗಳ ಸೇವೆ ಬೇರೆ ಯಾರು ಮಾಡಬೇಕು? ಸ್ವತಃ ನಾನೇ ಮಾಡುತ್ತೇನೆ. ನೀವು ಮಾಡ್ತೀರಿ ಅಂದ್ರೆ ನಮ್ಗೆ ಬಹಳ ಅಚ್ಚರಿ ಅನಿಸ್ತದ್ರಿಪ್ಪ. ಇರಲಿ, ರಥ ಪೂಜೆಯನ್ನು ಮಾಡೋದಕ್ಕಾಗಿ ಪತ್ರಿ ಪುಷ್ಪಾದಿಗಳು ಬೇಕಾಗಿದ್ದವು. ನಾನು ಇನ್ನು ಆಶ್ರಮಕ್ಕೆ ಹೋಗುತ್ತೇನೆ. ಹೋಗಿ ಬರ್ತೀರಪ್ಪ, ಹೋಗಿ ಬರೀಪ್ಪ. ಸವಿತ್ರಮ್ಮ ಅಮ್ಮ ಹೋಗಿ ಬಂದೇತಮ್ಮ. ಕಾರ್ಯ ಅವರೇ ಸತ್ಯವಾಣಿ ಸಂತೋಷಮ್ಮ. ಅವ್ರ ತಂದೆ ಹೆಸರು ಏನಮ್ಮ? ಅವ್ರ ತಂದೆಯವರ ಸಂತುಮಸೇನ ಮಹಾರಾಜರು. ತಾಯಿ ಹೆಸರೇನಮ್ಮ? ರಮಾದೇವಿ ಅತ್ರವಾಹಿವ. ಹೌದಮ್ಮ. ಹೌದ್ರಿ ನೋಡ್ರಿ, ಅವರು ರಾಜಪುತ್ರ ಅಂತ ಕಾಣ್ತಾ ಇದ್ರಮ್ಮ. ಈ ಘೋರಾರಣ್ಯದಲ್ಲಿ ಇರ್ಲಿಕ್ಕೆ ಏನ್ ಕಾರಣ ಅವರು? ನೋಡ್ರಿವ ಏನಮ್ಮ ಅವ್ರ ವೈದ್ಯಗಳು ಬಂದು ಇವ. ಹೌದಮ್ಮ. ಅವ್ರ ರಾಜಕೀಯ ಕಸ್ಕೊಂಡ್ರಿವ. ಅವ್ರ ರಾಜ್ಯವೆಲ್ಲ ಹರಣವಾಗಿದ್ದಾರಮ್ಮ. ಹೌದ್ರಿ ಅವ್ರ ತಂದೆ ತಾಯಿಗಳ ಸೇವೆಯನ್ನು ಯಾರು ಮಾಡ್ತಾ ಇದ್ರಮ್ಮ? ಮತ್ತಾರು ಮಾಡ್ಬೇಕಲ್ಲ, ಸತ್ಯವಂತ ಅವ್ರ ಮಾಡ್ತಾರತ್ರಿ. ಹೌದಮ್ಮ. ಅಂದ ಮೇಲೆ ಇಂಥವರ ಸೇವೆಯು ನನಗೆ ಸೇವೆ ಕಾಲನ ಪೂರ ಪುಣ್ಯವೇ ಸರಿಯಮ್ಮ. ಇವರ ಸೇವೆಯನ್ನು ನಾನು ಸದಾ ಕಾಲದಲ್ಲಿ ಮಾಡ್ತೀನಮ್ಮ. ಯಾಕಮ್ಮ ಹೀಗೆ ಮಾಡ್ತಾ ಇರ್ತೀವಿ? ಅಲ್ರಿವ ಹಿಡಮ್ಮ ಯೋಗ ಮಂತಾನ ಅಲ್ಲ. ಹೌದ್ರಿವ ನಾವು ರಾಜ್ಯ ಮಾಡಿ ಹೌದಮ್ಮ. ಸಿರಿ ಸಂಪತ್ತಲ್ಲಿ ಬೆಳೆದವರು ರಾಜ್ಯದಲ್ಲಿದ್ದಾರೆ. ಹರೇದಮ್ಮ ನಮ್ ಯೋಗ ತಕ್ಕ ಮಂತಾನಲ್ಲ ಬ್ಯಾಡ. ಹಾಗನ್ ಬಿಡಮ್ಮ, ಒಮ್ಮೆ ನಾನ ಮನಸ್ಸಿನಲ್ಲಿ ವರ್ಷಿದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ಯಾವ ಕಾಲಕ್ಕೂ ಲಗ್ನವಾಗುವುದಿಲ್ಲಮ್ಮ. ನಾನು ಲಗ್ನವಾದ್ರೆ ಅವರನ್ನೇ ಆಗತಕ್ಕಳಮ್ಮ. ಇದು ನನ್ನ ಕೊನೆಯ ನಿರ್ಧಾರ. ನೀ ಅವ್ರನ್ನ ಲಗ್ನ ಆಗ್ಯ? ಹೌದಮ್ಮ. ನೀ ಅವ್ರನ್ನ ಲಗ್ನ ಆಗುತ್ತೆ ನಾನು ನಿಮ್ಮಿಂದ ವಚನ ಬೇಕು ನೋಡ್ರಿ. ನನ್ನಿಂದ ಆಗತ್ತಿನ? ಹೌದ್ರಿ. ಮತ್ತು ಶ್ರೀ ಗಜಾನನ ಆನಿಸಬೇಕವ ಅಮ್ಮ. ಶ್ರೀ ಗಜಾನರಾಣಿ ಸೂರ್ಯಚಂದ್ರನೇವ. ಸೂರ್ಯಚಂದ್ರರಾಣಿ ನಿಮ್ಮ ಮಾತಾಪಿತ ನಾನೇವ. ಬೂದೇ ಆನೆ ನನ್ನ ಮಾತಾ ಪಿತರಾಣಿ. ನಾಲ್ಕದಮ್ಮ ಸತ್ಯವಾದ ಸಲುವಾಗಿ ಪುಣ್ಯ ಪುರುಷ ಸತ್ಯವಾದ ಸಲುವಾಗಿ ಅಮ್ಮ. ಅಮ್ಮ ನಿನ್ನ ಆನೆ ಕೊಡ್ಬೇಕು. ನಿನ್ನ ಆನೆ ಕೊಟ್ಟೆ ಏನು ಇದು? ನನ್ನ ಕೊರಳ ಕೊಟ್ಟೇನಮ್ಮ. ಅಪ್ಪಾಜರು ಹೇಳಿ ನನ್ನ ಲಗ್ನದ ಕಾರ್ಯವನ್ನು ಮಾಡಿಸುವ ಭಾರ ನಿನ್ನೇ ಕೂಡಿದೆಯಮ್ಮ. ಆನಂದಾಯ್ತಮ್ಮ. ಮಹಾರಾಜ ಆನಂದವಾಯಿತು ಎನಗಿದೀನ, ಆನಂದವಾಯಿತು ಎನಗಿದೀನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದೀನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವ ಇದೀನ, ನಮ್ಮ ತಂದೆಗೆ ನೀಡಿದ ವಚನ, ನಮ್ಮ ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳಮ್ಮ ನೀನ, ಆನಂದವಾಯಿತು ಎನಗಿದೀನ, ಆನಂದವಾಯಿತು ಎನಗಿದೀನ, ಮನ ಕಾನಂದ ಮನ ಕಾನಂದವಾಯಿತು ನನಗಿದೀನ, ವಚನ ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವ ಇದೀನ, ನಮ್ಮ ತಂದೆಗೆ ನೀಡಿದ ವಚನ, ನಾನು ತಂದೆಗೆ ನೀಡಿದ ವಚನ ಪೂರ್ಣವಾಯಿತು ಕೇಳುವ ನೀನ, ಆನಂದವಾಯಿತು ಎನಗಿದೀನ, ಆನಂದವಾಯಿತು ಎನಗಿದೀನ, ಮನ ಕಾನಂದ ಮನ ಕಾನಂದವಾಯಿತು ಎನಗಿದೀನ, ಅಪ್ಪಾಜಿಯವರು ಹೇಳಿ ಈ ಪುಣ್ಯ ಕಾರ್ಯವನ್ನು ನೀನು ಮಾಡಲೇಬೇಕಮ್ಮ. ಮಾಡ್ತೀನಿ. ಆರುತಿಯ ಮಧುತ ಜಯ ಜಯ, ಆರುತಿಯ ಇದುವರೆಗೆ ಸಣ್ಣಾಟ ಸತ್ಯವಾನ್ ಸಾವಿತ್ರಿ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಗೋಕಾಕದ ಈಶ್ವರ್ ಚಂದ್ರ ಬೆಟ್ಟಗೇರಿ ಹಾಗೂ ಸಂಗಡಿಗರು. ಈಗ ಕೇಳಿ ಕೃಷಿ ಹಾಡು. ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ, ಕಾಡ್ತಾವ ಜೋಳಕ್ಕ ಹಲವಾರು ಕೀಡಿ ರೋಗಗಳು ಸಹಿತ ಕಡಿಮಿಲ್ಲ ನೋಡಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ. ಕಳಿಕಸ ಕೂಡ ಕಾಡ್ತಾವ ಜೋಳನ ಮಲ್ಲಿಗೆ ಕಟಬಾಳ ಮಾಡ್ತಾದ ಹೈರಾಣ, ಕಳಿಕಸ ಕೂಡ ಕಾಡ್ತಾವ ಜೋಳನ ಮಲ್ಲಿಗೆ ಕಟಬಾಳ ಮಾಡ್ತಾದ ಹೈರಾಣ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ, ಮಳೆಯು ಬಂದರ ಭರಚಕ್ಕ ಬೆಳಿತಾನ. ರೈತರು ನೀವು ಮನಸ್ಸಿಟ್ಟು ಜೋಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ರೈತರು ನೀವು ಮನಸಿಟ್ಟು ಜೋಳ ಬೆಳಿತೀರಿ, ಹಸಿದ ಹೊಟ್ಟೆಗೆ ರೊಟ್ಟಿ ನೀಡುತ್ತೀರಿ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾಗ ಬಚಕ್ಕ ಬೆಳಿತಾನ. ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ, ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಮಳೆಯು ಬಂದಾರ ಬಚಕ್ಕ ಬೆಳಿತಾನ. ಈಗ ಕೇಳಿ ಇನ್ನೊಂದು ಕೃಷಿ ಹಾಡು. ತಾಂತ್ರಿಕ ಮಾಹಿತಿ ತಿಳಿದಿರಬೇಕು.